ನಾಲ್ಕು ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:20. ಇನ್ನು ಮುಂದೆ ಕೇಳಿ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಸಂಗೀತ ಸರಣಿ ಕಾರ್ಯಕ್ರಮ ಚಾಮುಂಡಿ ಹಬ್ಬ, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಆಕಾಶವಾಣಿ ತಂದನ ತಾನಾ ತಂದನ ತಂದೆ ನಾನಾ ಚಾಮುಂಡಿ ಹಬ್ಬ ದಸರಾ ಸಂಭ್ರಮ ಜನಪದರ ನಾಲಿಗೆಯಲ್ಲಿ ಮೈಸೂರ ದೇವತೆ ಕಾಳಗದಲ್ಲಿ ಕಾಳಗಾತಿ ಕಾಳಗದಲ್ಲಿ ಕಾಳಗಾತಿ ಬಿಡದವಳು ಚಾಮುಂಡಮ್ಮ ವರದಲ್ಲ ಸುಮಾರು ಹೆಸರಲ್ಲಿ ಪಾರ್ವತಿ ವರವ ಪಾಲಿಸುತ್ತಾಯೇ ನಂಬಿದ ಬರ್ತಾರ ಮೇಲೆ ತಂದನ್ನ. ರಚನೆ ಡಾಕ್ಟರ್ ಪಿ ಕೆ ರಾಜಶೇಖರ್. ಮಂಗಳವಾರದ ಮಾತೆ ಮಂಗಳವಾರದ ಮಾತೆ ಮಾತಾಯಿ ಚಾಮುಂಡಮ್ಮ ವರದಲ್ಲಿ ಲಕ್ಷ್ಮೀ ದೇವಿ ವಿದ್ಯದಲ್ಲಿ ಸರಸ್ವತಿ ಕಾಳಗಕ್ಕೆ ಕಾಳಗಾತಿ ವರವ ಪಾಲಿಸೋ ತಾಯಿ ನಂಬಿದ ಮಾತೆರ ಮ್ಯಾಲೆ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಮುಂಗೋಳಿ ಕೂಗ್ಯಾವು ಮೂಡು ಕೆಂಪೇರ್ಯಾವು ನಾರಾಯಣ ಸ್ವಾಮಿ ರಥವೇರಿ ನಾರಾಯಣ ಸ್ವಾಮಿ ರಥವೇರಿ ಬರುವಾಗ ನಂಜಲಗೂಡಿಗೆ ಬೆಳಕಾದು ನಂಜನಗೂಡೆಂಬುವಾದು ನಂಜನಗೂಡೆಂಬುವಾದು ಜಂಗಮರ ಎಡಕ್ಕೆ ಎಣ್ಣೀರ ವಾಳೆ ಬಲಕ್ಕೆ ಬಾರಿ ಆಗುಡಲು ಬಳ ಬಳಸು ದೇವಸ್ಥಾನ ಸುತ್ತ ತಂಬಡಗೇರಿ ನಟ್ಟ ನಡ ಮಧ್ಯ ಸ್ವಾಮಿ ನಂಜುಂಡನವರು ಾರವಕ್ಕೆ ಬೆವನವನು ನಂಜುಂಡು ಲಿಂಗ ಯಾರು ನಿನ್ನ ದರೆಯಲ್ಲಿ ತಂದನಾಥ ಮನೆ ಕೆಲಸದಲ್ಲಿ ತೊಡಗಿದ್ದ ದೇವೇರಿಯು ಸೋಮಾಜಿಯನ್ನು ಕುರಿತು ಹೊತ್ತೀರಿ ಬರ್ತಿದ್ರು ಸ್ವಾಮಿಯವರು ಹೇಳೇ ಇಲ್ವಲ್ಲ ಹೋಗಿ ಎಫ್ಸಿ ಸ್ನಾನ ಕರ್ಕೊಂಬ ಹಾಗೆ ಆಗ್ಲಿ ಅಕ್ಕ ಎಂದು ಹೋಗಿ ಸ್ವಾಮಿಯವರನ್ನ ಏಳಿಸಲು ಹೋದರೆ ಅಲ್ಲಿ ಸ್ವಾಮಿಯವರು ಇಲ್ಲವೇ ಇಲ್ಲ. ಆ ಕಿಲಾಡಿ ಸ್ವಾಮಿ ದಿಂಬುಗಳನ್ನು ಸಾಲಾಗಿ ಜೋಡಿಸಿ ಸಂಸಂರಾತ್ರಿನಲ್ಲೇ ಚಾಮುಂಡಿ ಮನೆಗೆ ಹೋಗಿದ್ದಾರೆ. ಆತುರಾತುರವಾಗಿ ಬಂದ ಸೋಮಾಜಿ, ಅಕ್ಕ ಅಕ್ಕ ಮೋಸ ಮೋಸ ಸ್ವಾಮಿಯವರು ಮೋಸ ಮಾಡಿ ಹೋಗಿದ್ದಾರೆ. ದೇವೇರಿ ಬೆರಗಿನಿಂದ, ಮೋಸವೇ ಹಾಗಂದ್ರೆ ತಂಗಮ್ಮ ಎಂದು ಹೇಳಿ ಹಾಸಿಗೆಯ ಮಧ್ಯೆ ಸಾಲಾಗಿ ಮಲಗಿದ್ದ ದಿಂಬುಗಳನ್ನು ನೋಡಿ, ಆಹಾ ಎಂಥ ಕಪಟ ಎಂಥ ಮೋಸ ಎಂಥ ನಯವಂಚನೆ ಎಲ್ಲಿ ಆ ಬಸವ ಶೇಷರು ಬಸವ ಶೇಷ ಎಲ್ಲಿದ್ದೀರೋ ಬನ್ನಿ ಎಂದು ಕರೆದಾಗ ಬಸವ ಹಾಗೂ ಆದಿಶೇಷರು ಮೆಲ್ಲಗೆ ಬಂದು ದೇವೇರಿಯ ಮುಂದೆ ನಿಂತರು. ಮೂಡು ಬಾಗಿಲವನು ಸ್ವಾಮಿ ಮುತ್ತಿನೊಂದರೆದವನು ಒತ್ತಿನ ರವಕ್ಕೆ ಬೆವರವನೇ ಒತ್ತಿನ ರವಕ್ಕೆ ಬೆವರವನೇ ನಂಜಯ್ಯ ಎತ್ತಮ್ಮ ಯಾರು ದರೆಯಲ್ಲಿ ದಾನ ತಂದನು ತಂದೆ ನಾನಾ ತನ್ನ ತಾನ ತಂದನ್ನ ನಂಜನಗೂಡೊಳೆಯಲ್ಲಿ ಏ ವಿಪರೀತವೇನಯ್ಯ ಏ ಅಸಗಂಡೋ ವಿಷವ ಕುಡಿಯವರು ಲಿಂಗಾಬಾ ಲಿಂಗಾಬಾ ಕಣ್ಣ ಸ್ವಾಮಿ ಲಿಂಗಾಬಾ ಹಸಗಂಡು ವಿಶ್ವ ಕುಡಿಯವರು ನಂಜನಗೂಡಲ್ಲಿ ನಮ್ಮ ಸ್ವಾಮಿ ನಂಜಯ್ಯ ಒಲಿ ನಾನು ಏ ತನ್ನ ತಾನ ಎಲ್ಲೋ ನಿಮ್ ಭಾವ ಗೊತ್ತಿಲ್ಲ ಅಕ್ಕ ಗೊತ್ತಿಲ್ಲ ಗೊತ್ತಿಲ್ಲ ಹಾಗಾದ್ರೆ ನೀವು ಕಾವಲಿದ್ರೋ ಕತ್ತೆ ಕಾಯ್ತಾ ಇದ್ರೋ ಬೊಗ್ಳಿ ಅಕ್ಕ ಎಲ್ಲಿಗೋದ್ರೋ ಗೊತ್ತಿಲ್ಲ ಹೋಗುವಾಗ ರೇಷ್ಮೆ ಸೀರೆ ರೌಕೆ ಕಣ ಹೂವು ಹಣ್ಣು ಹಂಪಲುಗಳು ಬೇಕ್ ಬೇಕಾದ ಒಡವೆಗಳು ಈ ಉಲುಪೆಗಳನ್ನೆಲ್ಲ ತುಂಬಿಕೊಂಡು ಮಲ್ಲನ್ ಮೂಲೆ ದಾರಿಗಾಣೆ ಬೆಟ್ಟದ ಕಡೆ ಹೋದಂತಿತ್ತು ತಡೆಯಲ್ ಹೋದ ಬಸವನ್ ಮೇಲ್ವಸಡಿನ ಹಲ್ಲುಗಳನ್ನ ಮುರಿದ್ರು ನನ್ನಾಲ್ಗಿ ಸೀಳೋಯ್ತು ನಮ್ಮಿಂದ ಅವ್ರನ್ನ ತಡೆಯಕ್ಕಾಗ್ಲಿಲ್ಲ ಕಣಕ್ಕ ಆಗ ದೇವೇರಿಯು ಸೋಮಾಜಿಯನ್ನು ಕುರಿತು ಸೋಮಾಜಿ ಈ ಗಂಡಸರು ಯಾವಾಗ್ಲೂ ವಕ್ರ ಬುದ್ಧಿಯವರು ಅವರನ್ನ ಹದ್ದು ಬಸ್ತಿನಲ್ಲಿ ಇಟ್ಕೊಳ್ಳದೆ ಹೋದ್ರೆ ಮದ್ದಾನಿ ಅಂತ ಎಗ್ಗಿಲ್ದೆ ಎಲ್ಲೆಂದ್ರಲ್ಲಿಗೆ ನುಗ್ಬಿಡ್ತಾರೆ ಅಕ್ಕ ಇದಕ್ಕೆಲ್ಲ ಆ ಚಾಮುಂಡಿನೇ ಕಾರಣ ತಂಗಿ ದುಷ್ಟ ದೇವತೆ ಬೋದು ಕಷ್ಟ ತಂದ್ಕೋಬೇಡ ಗಂಡಂಗೆ ಬುದ್ಧಿ ಹೇಳವ ನಾಲ್ಕು ದಿಕ್ಕಲ್ಲಿ ಕಾವಲು ಹಿಡಿಕೊಂಡು ನಂಜುಂಡೇಶ್ವರ ಇಬ್ರಿಂತಿನ ಕಟ್ಕೊಂಡು ಬದುಕಿರುವಂತ ಸಮಯ ಅವನ ಕೆಲಸವೇ ಏನಪ್ಪ ಅಂದ್ರೆ ಏನ್ ಸ್ವಾಮಿ ಸಪ್ಪಟ್ಟು ಸರ್ರಾತ್ರಿಯಲ್ಲಿ ಕಲ್ಲು ನೀರು ಕರಗುವತ್ತಲ್ಲಿ ಬೆಳದಿಂಗಳ ರಾತ್ರಿಯಲ್ಲಿ ಕಾಡು ಮೇಡು ಬೆಟ್ಟ ಗುಡ್ಡಗಳಿಗೆ ಹೋಗಿ ಅಲ್ಲಿ ಹಣ್ಣು ಕಾಯಿ ಕಸಿ ನಾರು ಬೇರು ತಕ್ಕೊಂಡು ಬಂದು ಅರ್ಧೋ ಉಂಡೆ ಕಟ್ಟಿ ಸುತ್ತಲ ನಾಡಿನ ಜನಕ್ಕೆ ಹುಷಾರಿಲ್ಲದವರಿಗೆ ಕಾಯಿಲೆ ಬಂದವರಿಗೆ ಬೆನ್ಪಣಿ ಆದವರಿಗೆ ಇವರೆಲ್ಲರಿಗೂ ಔಷಧಿ ಕೊಡ್ತಾ ಇದ್ದ ನಾಟಿ ವೈದ್ಯ ಹೌದು ನಾಟಿ ವೈದ್ಯ ನಂಜುಂಡೇಶ್ವರ ಹೀಗಿರುವಂತ ಸಮಯ ತುಂಬಿದ ಪೌರ್ಣಮಿಯ ದಿನ ಸ್ವಾಮಿ ನಂಜುಂಡಪ್ಪ ಶೃಂಗಾರವಾಯ್ತಿದ್ದಾನೆ ನೋಡಿ ಈಗ ನೀವು ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಲ್ಲ ತಯಾರಾಯ್ತಿರಲ್ಲಪ್ಪ ಆಯುಧ ಮುಸ್ತಾಫ್ಗಳು ತಕ್ಕೊಂಡು ಹಾಗೆ ನಂಜುಂಡಪ್ಪ ಬೆಳದಿಂಗಳ ರಾತ್ರಿ ಇನ್ನು ಕಾಡು ಮೇಡಗೋಗಿ ಔಷಧಿ ತರಬೇಕಲ್ಲ ಅದಕ್ಕೆ ಎಳಗಾವಿ ಎಳದೊದ್ದು ಸುಳಗಾವಿ ಮುಸಾಗಿಟ್ಟು ಸುಳಗಾವಿ ಕೊರಳು ತುಂಬರೋ ದ್ರಾಕ್ಷಿ ಹಣೆ ತುಂಬ ಬಸವಂಗ ಧರಿಸಿ ಮುಂಗೈಲಿ ಮುತ್ತಿನ ಜೋಡೆಗೆ ಧರಿಸಿ ಕಾಲಿಗೆ ಪೆಂಡೆ ಕನ ಧರಿಸಿ ಸ್ವಾಮಿ ನಂಜುಂಡೋ ಲಿಂಗ ಸಿದ್ಧನಾಗಿ ಹೊರಟನೇ ಬೀದಿ ಒಳಗೆ ನಂಜನಗೂಡು ಬೀದಿ ಒಳಗೆ ಬಲಗೈಯಲ್ಲಿ ಬೆಳ್ಳಿ ಬೆತ್ತ ಹಿಡ್ಕೊಂಡು ಹಣೆ ತುಂಬ ಭಸ್ಮನ ಧರಿಸ್ಕೊಂಡು ನಂಜುಂಡಪ್ಪ ತಳ ತಳವೆ ಒಳಿತು ಬರ್ತಿದ್ದಾನೆ ಆ ಮೈಸೂರು ಬೀದಿಗಾಣೆ ದಳವಾಯಿ ಕೆರೆ ದಾರಿಲಿ ಬಂದನೆಲ್ಲ ನಂಜುಂಡು ಲಿಂಗ ಬ್ರಹ್ಮ ವಿಷ್ಣು ಈಶ್ವರರಿಗೂ ಅಸಾಧ್ಯ ಎನಿಸಿದ್ದ ಮಹಿಷಾಸುರನನ್ನ ಕೊಂದು ಮೈಸೂರನ್ನ ಪಡೆದುಕೊಂಡಿರೋ ಗಂಡ್ಕಾತಿ ಚಾಮುಂಡಿನ ಕೆಣಕೊಂಡ್ರು ಕಷ್ಟ, ಕೆಣಕ್ತೆ ಹೋದ್ರು ಕಷ್ಟ, ಅವಳನ್ನ ಅಂದ್ರೂ ಕಷ್ಟ, ಅಂದಿದ್ರು ಕಷ್ಟ, ನಮಗ್ ಬಂದಂತ ಕಷ್ಟ ಯಾರಿಗೂ ಬರ್ದಿರ್ಲಿ ಶಿವನೇ. ತಂಗಿ, ಈಗ ಲಕ್ಷ ಮಾಡಿದ್ರೆ ನಂಜುಂಡ ನಮ್ ಕೈ ತಪ್ಪು ಹೋಗ್ತಾನೆ. ನಡಿಯಿರ್ಲೆ, ಹಾರ್ಗುದ್ರೆ ಮೇಲೆ ಮೈಸೂರಿನ ಬೆಟ್ಟಕ್ಕೆ ಹೋಗೋಣ. ದೇವೇರಿ ಸೋಮಾಜಿಯರು ಹಾರೋಗುದ್ರೆ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಬಂದು ಚಾಮುಂಡಿಯ ಅರಮನೆ ಮುಂದೆ ಕುದುರೆ ಇಳಿಸಿದರು. ದೇವೇಂದ್ರಾಯನ ಮಗಳು ಜುಂಡಿ ದೇವಿರಿ ಸೋಮಾಜಮ್ಮನ ಮದುವೆ ಮಾಡಿಕೊಂಡು ನಾಲ್ಕು ಜನ ಬಾಮೈಕ್ಳು, ಉಲ್ಲೂರಿ ಬಸಪ್ಪ, ನಂದಿ ಬಸಪ್ಪ, ಆದಿಶೇಷ, ಪುರುಶರಾಮ, ನಾಲ್ಕು ಜನ ಕಾವಲು. ಯಾರಿಗೆ? ನಿನ್ ಗಂಡ ನಂಜುಂಡನಿಗೆ. ಅವ ನಿನ್ನ ಹತ್ರಕ್ ಬರಲ್ಲ, ಅವನ್ನ ಕನಸಿನಲ್ಲೂ ನೆನ್ಸ್ಕೊಬೇಡ, ಬಿಟ್ಬಿಡ ಕಾನ್ಲು. ಇವಳುಗಳ ಶುರು ಆಯ್ತು. ಅಯ್ಯಯ್ಯೋ, ಎಂತ ಕೆಲಸ ಆಯ್ತು ತಂಗಿ, ಎಂತ ಕೆಲಸವಾಯ್ತು. ಅಯ್ಯೋ ಕಾಡು ಜಿಂಗುಮನ ಕೂಡಿ ಕೆಟ್ಟೆನಲೆ, ಅಯ್ಯೋ ಕಾಡು ಪಾಲಾದೆ ತಂಗಮ್ಮ, ತಂದ ನಾನ ತಾನ ತಂದನು ತಂದೆ ನಾನ, ತಂದ ನಾನ ಎಂಡಾರುಳ್ಳಾದವನ ಸಂಗವಾನ ಮಾಡಿ, ಅಯ್ಯೋ ಬಂಗಾಯಿತಲ್ಲೆ ನನ ಬಾಳು. ಅಯ್ಯೋ ಕಾವಿ ಬದ್ದವನ ಕಳ್ಳರ ಸಂಗ ಮಾಡಿ, ಕಾಡು ಪಾಲಾದೆ ತಂಗಮ್ಮ, ಏ ಲಿಂಗ ಕಟದವನ ಸಂಗಮ ಮಾಡುವತ್ತಿಗೆ, ಅಯ್ಯೋ ಬಂಗಾಯಿತಲ್ಲೆ ನನ ಬಾಳು. ನಂಜುಂಡ ಚಾಮುಂಡಿಯರ ಸರಸ ಸಲ್ಲಾಪದ ಮಾತುಗಳು ದೇವೇರಿಯ ಕಿವಿಯನ್ನು ಅಪ್ಪಳಿಸಿದವು. ಅವರು ಕಿಲಕಿಲ ನಗುತ್ತಿದ್ದರೆ ದೇವೇರಿ ಹೃದಯದಲ್ಲಿ ಅಗ್ನಿಪರ್ವತವೇ ಸ್ಫೋಟಗೊಂಡಂತಾಯಿತು. ಆದರೆ ಚಾಮುಂಡಿಗೆ ಈ ರಸಗಳಿಗೆಯಲ್ಲಿ ಯಾರೋ ಪಾಪಿಗಳು ಬಂದು ರಸಭಂಗ ಮಾಡುತ್ತಿದ್ದಾರಲ್ಲ ಎಂದು ಸಿಟ್ಟು. ನಂಜುಂಡನ ಪತ್ನಿಯರು ಚಾಮುಂಡಿಯ ಅರಮನೆಯ ಬಾಗಿಲನ್ನು ತಟ್ಟಿದರು. ಆಗ ನಂಜುಂಡ, ಈ ನಿಸ್ರಾತ್ರಿಯಾಳ್ಯದಲ್ಲಿ ನಿನ್ನ ಗೋಪುರಕ್ಕೆ ಹೀಗೆ ಯಾರಾದರೂ ಬಂದು ಬಾಗಿಲು ತಟ್ಟುವುದೆಂದರೆ ನನಗೆ ಆಶ್ಚರ್ಯ. ಅಥವಾ ಅಕಸ್ಮಾತ್ ದೇವೇರಿ ಏನಾದರೂ ಬಂದಿದ್ದಾಳೋ ಎಂದು ಅನುಮಾನದಿಂದ ನೋಡಿದ. ಆಗ ಚಾಮುಂಡಿ ಮೆಲ್ಲನೆ ಅಡಿ ಇಡುತ್ತಾ ಬಾಗಿಲನ್ನು ತೆಗೆದಳು. ಬಾಗಿಲಲ್ಲಿ ನಿಂತಿರುವ ದೇವೇರಿಯನ್ನು ಕಂಡು ಭಯ ವಿಸ್ಮಯಗಳಿಂದ, ಅಕ್ಕ ಅಕ್ಕ, ಯಾರೇ ನಿನ್ನ ಅಕ್ಕ? ನಾಚಿಕೆಯಿಲ್ದವಳೆ ಅಕ್ಕ ಅಂತೆ ಅಕ್ಕ. ಬೆಪ್ಪಾಗಿ ಕುಳಿತಿರುವ ನಂಜುಂಡನನ್ನು ನೋಡುತ್ತಾ ಸಿಡುಕಿನಿಂದ, ಎಲ್ರಿ ಮೇಲೆ ಎಂದಾಗ ಚಾಮುಂಡಿ ಏನೂ ಅರಿಯದವಳಂತೆ, ಅಕ್ಕ ಇವರು ನಿಮ್ಮ ಯಜಮಾನ್ರೆ, ಬಡಗಲು ಸೀಮೆಗೆ ಭಕ್ತರನ್ನು ನೋಡಲು ಹೊರಟಿದ್ರಂತೆ, ಮಧ್ಯದಾರಿನಲ್ಲಿ ಮಳೆಗಾಳಿಗೆ ಸಿಕ್ಕಿ ತಲೆ ಸುತ್ತಿದಂತಾಗಿ ಬಿದ್ರಂತೆ, ಇದನ್ನು ನನ್ನ ತಂಗಿ ಕಂಡು ಹೇಳಿದ್ಲು. ಮಾನವೀಯ ಗುಣದ ಕಾರಣದಿಂದಾಗಿ ನಾವು ಇವರನ್ನ ತಂದು ಉಪಚರಿಸಿದೆವು. ಇವರು ನಡುಗಾಡ ನಂಜುಂಡ ಎಂದು ತಿಳಿಯಿತು. ದೊಡ್ಡವರೆಂದು ತಿಳಿದ ಕೂಡ್ಲೇ ಮನಗಾಕ್ ಮಂಚ ಕೊಟ್ಟೆ, ಹೊದ್ಯಾಕ್ ಹೊದ್ಪ ಕೊಟ್ಟೆ, ಕಾಮದೇವನಾಲ ಕೊಟ್ಟೆ, ರಸಬಾಳಿ ಹಣ್ಣು ಕೊಟ್ಟೆ. ಈಗ ನಿನ್ ಸ್ವಾಮಿನ ನೀನು ಕರ್ಕೊಂಡು ಹೋಗಕ್ಕ? ದೇವೇರಿ ಹೇಳ್ರಿ ಮ್ಯಾಕೆ ಎಂದು ಕೈ ಹಿಡಿದು ಎಳೆದಳು. ನಂಜುಂಡ ಸುಸ್ತಾದವನಂತೆ ಮೆಲ್ಲಕ್ಕೆ ಮೇಲೆದ್ದ. ಆಗ ದೇವೇರಿ, ಕಳ್ಳಾಟ ಬ್ಯಾರೆ, ಮನೆಯಲ್ಲಿ ಮನ್ಗಿದ್ದವರು ಮಳೆಗಾಳಿಗೆ ಸಿಕ್ಕದ್ರಂತೆ. ಈ ಭೂಪ್ ಕೆಂಪಿ ಎಂತ ಕತೆ ಕಟ್ಟವಳೆ? ಇವಳದಲ್ಲ ತಪ್ಪು, ಇವನವನಲ್ಲ, ಇವನು ಇವನ್ ಸುಮ್ನೆ ಬಿಡಬಾರ್ದು. ಇವ್ರನ್ನ ನೀರು ನೆಳ್ಳು ಇಲ್ತಾವ ಅಡ್ಗಡ್ತ ಕಡಿಬೇಕು. ಬಸವಣ್ಣ ಆದಿಶೇಷರು ಕಾವಲಿದ್ರು ಅವ್ರ ಕಣ್ ತಪ್ಪಿಸಿ ಇವಳು ತಾಕ್ ಬಂದವರಲ್ಲ. ಈ ಮಳ್ಳಿ ಬೆಣ್ಣೆಯಲ್ಲಿ ಕೂದಲು ತೆಗ್ದಂಗೆ ಕತೆ ಬೇರೆ ಕಟ್ತಾವಳೆ. ರೀ ಬನ್ರಿ, ಏನ್ ನೋಡ್ತಾ ನಿಂತಿದ್ದೀರಿ? ಇವತ್ ಬನ್ನಿ, ಮನೇಲಿ ಕಾದೈತೆ ಹಬ್ಬ ಎಂದು ಹೇಳಿ ಧರಧರನೆ ಎಳೆದುಕೊಂಡು ಹೋದರು. ನಂಜುಂಡ ಅಸಹಾಯಕನಾಗಿ ದೈನ್ಯದಿಂದ ನೋಡುತ್ತಿದ್ದರೆ ಚಾಮುಂಡಿಯ ಮುಖ ನಿರಾಶೆಯಿಂದ ಬಿಳಚಿಕೊಂಡಿತ್ತು. ದೇವಿರಿ ಸೋಮಾಜಿಯರು ನಂಜುಂಡನನ್ನು ಪುಷ್ಪಕದಲ್ಲಿ ಕುಳ್ಳಿರಿಸಿಕೊಂಡು ನಂಜನಗೂಡಿನ ಕಡೆಗೆ ವಾಯು ವೇಗದಲ್ಲಿ ಹೊರಟರು. ಅಕ್ಕ, ಇದೇನಕ್ಕ ಚಾಮುಂಡಕ್ಕ, ನಡಗ ನಂಜುಂಡೇಶ್ವರ ನನ್ನ ಬಾವ ಅಂತೀಯಲ್ಲ ಅವ್ವ. ಕೋಳಿ ತಿನ್ನವರು ನಾವು, ಮರಿಯ ತಿನ್ನವರು ನಾವು, ಕುರಿಯ ತಿನ್ನವರು ನಾವು, ರಕ್ತ ಕುಡಿಯವರು ನಾವು, ಹುರುಗಿರು ನಾವಲ್ಲ. ಕೇಳು ಕೇಳು ಚಾಮುಂಡಕ್ಕ, ನಡುಗಡ ನಂಜುಂಡು ನಿಂಗು, ಅಚ್ಚ ಶೂಪಡಿಸು ಅವರು, ಲಿಂಗ ಕಡಿದವರು ಅವರು, ಕಾವಿ ಧರಿಸಿದವರು ಅವರು, ಬಸಮ ಪಡೆದವರು ಅವರು, ಶಿವಶರಣರು ಅವರಲ್ಲ, ಮಾರಿರು ನಾವಲ್ಲ. ನಿನಗೆ ಗಂಡ ನೋವ, ನನಗೆ ಭಾವ ನೋವ, ತಂದನ್ನ ತಾನ, ತಂದನ್ನ ತಾನು, ತಂದನ ತಂದೆ ನಾನಾ. ಕೇಳು ಚಾಮುಂಡಕ್ಕ, ಕೇಳು ಕೇಳು ಚಾಮುಂಡಕ್ಕ, ಪರಮೇಶ್ವರ ಬಂದು, ಬ್ರಹ್ಮ ವಿಷ್ಣುಗಳು ಬಂದು, ಕೇಳು ಕೇಳು ಚಾಮುಂಡಕ್ಕ, ಶಾಸ್ತ್ರವ ಮಾಡಲಿಲ್ಲ, ವಿಳ್ಯಾವಾತಿದ್ದಾನಿಲ್ಲ, ಅಸಮಣಿಯ ಮಡಗಾನಿಲ್ಲ, ಗಂಗಂ ಪೂರ್ಣಮ್ಮ ಬಂದು, ಶೋಭಾನೇ ಹೇಳಲಿಲ್ಲ, ಲಕ್ಷ್ಮೀ ಸರಸ್ವತಿರು ಬಂದು, ಶಾಸ್ತ್ರವ ಮಾಡಲಿಲ್ಲ, ಅಸಮಣಿಯ ಮಡಗಾನಿಲ್ಲ, ವಲಾರು ಮನ್ನಯ್ಯ ಬಂದು, ವಾದ್ಯವ ಮಾಡಲಿಲ್ಲ, ಕುಂಬರ ಗುಂಡಯ್ಯ ಬಂದು, ಹೊಸಗಡಗ ಕೊಡಲಿಲ್ಲ, ಕಡಪರ ಅಂಪಣ್ಣ ಬಂದು, ಪಾಚಿಂಗ ಕೊಡಲಿಲ್ಲ, ಕೊಕ್ಕಳಗರು ಮುದ್ದಯ್ಯ ಬಂದು, ಚಪ್ರಾವ ಆಗಲಿಲ್ಲ, ವೀರ ಇದುವರೆಗೆ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಸಂಗೀತ ಸರಣಿ ಚಾಮುಂಡಿ ಹಬ್ಬ ಕೇಳಿದರೆ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಮೈಸೂರು ಉಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿಯ ಮೈಸೂರು ಕೇಂದ್ರದ ಕೊಡುಗೆಯಾಗಿತ್ತು. ಪ್ರಿಯ ಕೇಳುಗರೆ, ಇನ್ನೀಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ, ಬೆಟ್ಟದ ಹೂ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಪುನೀತ್ ರಾಜ್ಕುಮಾರ್. ಜಿ ಉದಯಶಂಕರ್ ಬರೆದಿರುವ ಗೀತೆಗೆ ರಾಜನ್ ಹಾಗೂ ನಾಗೇಂದ್ರ ಅವರ ಸಂಗೀತವಿದೆ. ಸೌಖ್ಯದಾತೆ ಇನ್ನೀಗ ಕೇಳಿ ಕೆಜೆ ಜೇಸುದಾಸ್ ಅವರು ಹಾಡಿರುವ ಮಲಯ ಮಾರುತ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಟಿ ಉದಯಶಂಕರ್ ಅವರದು, ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್. ಕರುಣಯ ಕಡಲಲ್ಲಿ ಮುತ್ತಾರೆ ನೀವದವರಿಗೆ ಕೇಳಿದ್ದು ಕಾಳಿಕಂಬ ಚಿತ್ರದ ಗೀತೆ. ಅನುರಾಧ ಶ್ರೀರಾಮ್ ಅವರು ಈ ಗೀತೆಯನ್ನು ಹಾಡಿದ್ರು. ಕೆ ಕಲ್ಯಾಣ್ ಬರೆದಿರುವ ಗೀತೆಗೆ ದೇವ ಅವರ ಸಂಗೀತವಿತ್ತು. ಕನ್ನಡ ಚಿತ್ರಗೀತೆಗಳನ್ನು ಕೇಳಿದರೆ ಆಕಾಶವಾಣಿ ಭದ್ರಾವತಿ. ಇನ್ನು ಮುಂದೆ ಕೇಳಿ ಮದುವೆ ಮದುವೆ ಮದುವೆ ಚಿತ್ರದ ಗೀತೆ. ಬಿ ಕೆ ಸುಮಿತ್ರಾ ಹಾಗೂ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಸಾಹಿತ್ಯ ಗೀತ ಪ್ರಿಯ ಸಂಗೀತ ಸತ್ಯಂ. ಜೋಡಿ ಜಡೆ ಯಮುನಾ ಇವೆರಡು ಗಂಗ ಯಮುನಾ ನಿಮ್ಮ ಕಣ್ಣಿನಲ್ಲಿ ನಾ ಬಣ್ಣ ಕಾಣಲು ಇಣಿಕಿ ಇಣಿಕಿ ಸೋತೆ ಬಂದಿರೇ ಮಧುವ ಕುಡಿದಿದೆ ಮನಸ್ಸು ಮೆರೆಯುವಂತಹ ವಯಸ್ಸು ಬಂದಿರೇ ಮಧುವ ಕುಡಿದಿದೆ ಮನಸ್ಸು ಕಣ್ಣು ಮುಚ್ಚಲು ಸಮಯವಿಲ್ಲದೆ ಕಾಣುತ್ತಿರುವೆಯ ಕನಸು ನನ್ನೆಡೆ ನೋಡಿ ತಲ್ಲಣ ನೀಡಿ ಏತಕ್ಕೆ ಮಾಡಿದೆ ಮೋಡಿ ಜೋಡಿ ಜಡೆ ಯಮುನಾ ಇವೆರಡು ಗಂಗಾ ಯಮುನಾ ನಿನ್ನ ಕಣ್ಣಿನಲ್ಲಿ ನಾ ಬಣ್ಣ ಕಾಣಲು ಇಣಿಕಿ ಇಣಿಕಿ ಸೋತೆ